ಮಪನ ಸರದೀಪ ಮುಂದೆ ಒಂದು ಜೋಗುಳದ ಹಾಡು. ಪದ ಸಂಗೀತ ಕಾರ್ಯಕ್ರಮದಲ್ಲಿ ದ್ಯಾಮವ್ವ ಹಟ್ಟಿಮನಿ ಅವರಿಂದ ಸೋಬಾನೆ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಆಕಾಶವಾಣಿ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ಏರ್ ನೆಕ್ಸ್ಟ್, ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪರಿಸರ ಸಂರಕ್ಷಣೆಯಲ್ಲಿ ಯುವ ಜನತೆಯ ಪಾತ್ರ, ಈ ಕುರಿತು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ವಿದ್ಯಾರ್ಥಿಗಳ ಕನಸಿನ ಮಾತುಗಳನ್ನ ಕೇಳೋಣ, ಬನ್ನಿ. ಭಾಗವಹಿಸುವ ವಿದ್ಯಾರ್ಥಿಗಳು ಕಲಬುರಗಿಯ ರೇಷ್ಮಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಕುಮಾರಿ ಶರಣೇಶ್ವರಿ ರೇಷ್ಮಿ ಮಹಿಳೆಯರ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ವಾಣಿಶ್ರೀ ಬಿ ಹಾಗೂ ಸನಾ ಚಾಂದ್ ಸಾಬ್ ಹುಂಚಾಳ್ ಶೇಖ್, ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿ ಪ್ರಿಯಾಂಕಾ ರಾಮಣ್ಣ, ಸರ್ವಜ್ಞ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ಬಿರಾದರ್, ಯಾದಗಿರಿಯ ಶ್ರೀರಕ್ಷಾ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಸಂಗಮೇಶ್ ಹಿರೇಮಠ್ ಹಾಗೂ ಉದಯ್ ಕುಮಾರ್ ವಿಶ್ವಕರ್ಮ. ನಗುವಿಗಿಂತ ದೊಡ್ಡ ಆಭರಣವಿಲ್ಲ, ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಆಯುಧವಿಲ್ಲ. ನಗು ಹಾಗೂ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ. ನಿಮ್ಮ ಗೆಲುವು ನಿಶ್ಚಿತ. ಹಸಿರನ್ನೇ ಉಸಿರಾಡಿ ಹಸಿರಿನ ಜೊತೆಗೆ ಜೀವಿಸಿ, ಹಸಿರಿನ ಜೊತೆಗೆ ಮುಂದಿನ ಜೀವನ ಪಯಣ ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲಾ ಆತ್ಮೀಯ ಕೇಳುಗರಿಗೂ ನಮಸ್ಕಾರಗಳು. ನನ್ನ ಹೆಸರು ವಾಣಿಶ್ರೀ. ನಾನು ಮೂಲತಃ ಕಲಬುರಗಿ ಜಿಲ್ಲೆಯವಳು. ನಾನು ಶರಣೇಶ್ವರಿ ರೇಷ್ಮೆ ಶಿಕ್ಷಣ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ಜನಸಂಖ್ಯೆ ಹೆಚ್ಚಾದಂತೆ ಪ್ರಕೃತಿಯಲ್ಲಿಯೂ ಕೂಡ ಕೆಲವು ಏರಿಳಿತಗಳು ಉಂಟಾಗುತ್ತಿವೆ. ಹಲವಾರು ಮಾಲಿನ್ಯಗಳು ಕೂಡ ನೋಡುತ್ತಿದ್ದೇವೆ. ಹಾಗಾಗಿ ನಾವು ಇವತ್ತು ಜಲಮಾಲಿನ್ಯದ ಬಗ್ಗೆ ಚರ್ಚಿಸೋಣ. ಜಲಮಾಲಿನ್ಯ ಅಂದ್ರೆ ಏನು, ಯಾಕೆ ಇದನ್ನ ಜಲಮಾಲಿನ್ಯ ಅಂತ ಹೇಳಿ ಕರೆದ್ವಿ ಅಂತ ನೋಡೋದಾದ್ರೆ, ನೀರಿನಲ್ಲಿ ಕಲ್ಮಶಗಳು ಮತ್ತು ವಿಷಕಾರಿ ರಾಸಾಯನಿಕಗಳು ಸೇರಿ ನೀರು ಮಲಿನವಾದರೆ ಅದಕ್ಕೆ ಜಲಮಾಲಿನ್ಯ ಎನ್ನುವರು. ಕೈಗಾರಿಕೆ ಮತ್ತು ತ್ಯಾಜ್ಯ ವಿಲೇವಾರಿ ನೀರಿನ ಮಾಲಿನ್ಯಕ್ಕೆ ಪ್ರಮುಖ ಕಾರಣ. ಹಿಂದಿನ ಕಾಲದಲ್ಲಿ ಜನ ನೀರನ್ನು ದೇವರೆಂದು ಕರೆಯುತ್ತಿದ್ದರು. ಏಕೆಂದರೆ ನೀರು ಇಲ್ಲ ಎಂದರೆ ಬದುಕಿಲ್ಲ, ನೀರಿನಲ್ಲಿ ಬದುಕು. ಆದ್ದರಿಂದಲೇ ನೀರನ್ನು ಜೀವಜಲ ಎಂದು ಕರೆಯುತ್ತೇವೆ. ಜಲಮಾಲಿನ್ಯ ಇದು ತುಂಬಾ ವಿಶಾಲವಾದ ಅರ್ಥವನ್ನು ಒಳಗೊಂಡಿರುವ ಪದವಾಗಿದೆ. ಇದು ನದಿ, ಸರೋವರ ಮತ್ತು ಸಮುದ್ರ, ಸಾಗರಗಳಂತಹ ನೀರಿನ ಮೂಲಗಳ ಕಲುಷಿತತೆಯನ್ನು ವಿವರಿಸುತ್ತದೆ. ಈ ಜಲಮಾಲಿನ್ಯ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ನಾವು ನೋಡುತ್ತೇವೆ. ನೀರಿನಲ್ಲಿ ಉಂಟಾಗುವ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಕೂಡ ನಾವು ಜಲಮಾಲಿನ್ಯ ಎಂದು ಹೇಳಬಹುದು. ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ ಮಾನವನ ಚಟುವಟಿಕೆಗಳಿಂದ ನೀರಿನ ಮೂಲಗಳು ಕಲುಷಿತಗೊಳ್ಳುವುದು ಕೂಡ ಜಲಮಾಲಿನ್ಯ ಎಂದು ಕರೆಯುತ್ತೇವೆ. ಸರೋವರಗಳು ಮತ್ತು ನದಿಗಳಲ್ಲಿ ಪ್ಲಾಸ್ಟಿಕ್ ಕಸ ಹಾಕುವುದರಿಂದ ನದಿ ನೀರು ಕೊಳಕು, ವಿಷಕಾರಿ ಮತ್ತು ಜಲಜೀವಿಗಳು ಸಾಯಲು ಕಾರಣವಾಗುತ್ತದೆ. ಜಲಮಾಲಿನ್ಯದಿಂದ 150 ಕೋಟಿಗೂ ಹೆಚ್ಚು ಜಗತ್ತಿನಲ್ಲಿ ಶುದ್ಧ ಹಾಗೂ ಸುರಕ್ಷಿತ ನೀರಿನ ಕೊರತೆ ಅನುಭವಿಸುತ್ತಿದ್ದಾರೆ. ಪ್ರತಿ ವರ್ಷ 40 ಲಕ್ಷ ಜನ ನೀರಿನ ಮೂಲಕ ರೋಗಗಳಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಜಗತ್ತಿನ ಒಟ್ಟು ನೀರಿನ ಪ್ರಮಾಣದಲ್ಲಿ 70% ಕೃಷಿಗೆ ಹಾಗೂ 22% ನೀರು ಕೈಗಾರಿಕೆಗೆ ಬಳಕೆಯಾಗುವುದು. ಜಲಮಾಲಿನ್ಯದಿಂದ ಕಾಲರಾ, ಕಾಮಾಲೆ, ಟೈಫಾಯ್ಡ್ ರೋಗಗಳಿಗೆ ಜನರು ಬಲಿಯಾಗುತ್ತಿದ್ದಾರೆ. ಏಷ್ಯಾವು ವಿಶ್ವದಲ್ಲೇ ಹೆಚ್ಚು ಕಲುಷಿತ ನದಿಗಳನ್ನು ಹೊಂದಿರುವ ಖಂಡವಾಗಿದೆ. ಜಲಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ನೀರಿನ ಸಂರಕ್ಷಣೆ ಮತ್ತು ನೀರಿನ ಮಾಲಿನ್ಯ ತಡೆಗಟ್ಟುವಿಕೆ ಬಗ್ಗೆ ಪಟ್ಟಣಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸಬೇಕು. ನೀರಿಲ್ಲದೆ ಜೀವವಿಲ್ಲ, ಆದ್ದರಿಂದ ನೀರಿನ ಮಾಲಿನ್ಯದಿಂದ ನಾವು ಉಳಿಸುವುದು ಪ್ರಾಥಮಿಕ ಜವಾಬ್ದಾರಿ. ಇದರಿಂದ ನಮ್ಮ ಭವಿಷ್ಯದ ಪೀಳಿಗೆಗೆ ಶುದ್ಧ ನೀರು ಲಭ್ಯವಾಗುತ್ತದೆ. ಜಲಮಾಲಿನ್ಯಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಮನುಷ್ಯನಿಗೆ ನೀರಿನಿಂದಲೇ ಬದುಕು, ಅದಕ್ಕಾಗಿ ನೀರನ್ನು ಜೀವಜಲ ಎಂದು ಕರೆಯುತ್ತೇವೆ. ನೀರು ದೇವರ ಸಮ. ಕೈಗಾರಿಕೆಗಳಲ್ಲಿ ಉಪಯೋಗಿಸಿದ ರಾಸಾಯನಿಕಗಳನ್ನು ನದಿಗೆ ಬಿಡುತ್ತಾರೆ, ಅವುಗಳಿಂದ ಜಲಮಾಲಿನ್ಯವಾಗುತ್ತದೆ. ಪಟ್ಟಣದಲ್ಲಿಯ ಚರಂಡಿ ನೀರನ್ನು ಕೆರೆ, ನದಿ, ಸಮುದ್ರಗಳಿಗೆ ಬಿಡುವುದರಿಂದ ಕೂಡ ನೀರು ಮಲಿನವಾಗುತ್ತದೆ. ಗಣೇಶ ಹಬ್ಬದಲ್ಲಿಯ ಗಣೇಶ ಮೂರ್ತಿಯನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡುವುದರಿಂದ, ಗಣೇಶ ವಿಸರ್ಜನೆ ನೀರಿನಲ್ಲಿ ಮಾಡುವುದರಿಂದ ಕೂಡ ನೀರು ಮಲಿನವಾಗುವುದಕ್ಕೆ ಒಂದು ಕಾರಣ ಅಂತ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಜನರು ನೀರಿನಲ್ಲಿ ಕರಗದೇ ಇರುವ ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಕೂಡ ನೀರು ಮಲಿನಗೊಳ್ಳುತ್ತಿದೆ. ನೈಟ್ರೇಟ್, ಫಾಸ್ಫೇಟ್ಗಳು ಭೂಮಿಗೆ ಬಿದ್ದು ಮಳೆಯ ನೀರಿನ ಮೂಲಕ ಜಲಮೂಲಗಳಿಗೆ ಸೇರಿ ನೀರು ಮಲಿನವಾಗುತ್ತಿದೆ. ಪ್ರತಿ ವರ್ಷ ಸರಿಸುಮಾರು 3 ಮಿಲಿಯನ್ ಟನ್ ತೈಲ ಸಮುದ್ರ ಸೇರುವುದರಿಂದ ನೀರು ಮಲಿನಗೊಳ್ಳುತ್ತಿದೆ. ಮೀನುಗಾರರು ಪ್ರತಿನಿತ್ಯ ಪ್ಲಾಸ್ಟಿಕ್ ನೆಟ್ಗಳನ್ನು ಬಳಸುವುದರಿಂದ ಕೂಡ ಜಲಜೀವಿಗಳು ನಾಶ ಹೊಂದುವುದಕ್ಕೆ ಒಂದು ಕಾರಣವಾಗಿದೆ. ಕೈಗಾರಿಕೆಗಳಲ್ಲಿ ಉಪಯೋಗಿಸಿದ ನೀರು ಬಿಸಿಯಾಗುವುದರಿಂದ ಜಲಚರ ಜೀವಿಗಳು ಸಾವನ್ನಪ್ಪುವುದರಿಂದ ಕೂಡ ಜಲ ಮಲಿನವಾಗುತ್ತಿದೆ ಅಂತ ನಾವು ಹೇಳಬಹುದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದ ಜನಸಂಖ್ಯೆ ಸರಿಸುಮಾರು 1/2 ಕುಡಿಯುವ ನೀರಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ. ಜಲಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ನಗರೀಕರಣ, ಅರಣ್ಯಗಳ ನಾಶ, ಕೈಗಾರಿಕಾ ತ್ಯಾಜ್ಯಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು, ರಸಗೊಬ್ಬರಗಳ ಮತ್ತು ಮಾರ್ಜಕಗಳ ಬಳಕೆ, ಕೃಷಿಗೆ ಬಳಸಿದ ಕೀಟನಾಶಕಗಳ ಪರಿಯುವಿಕೆ. ಜಲಮಾಲಿನ್ಯದಿಂದ ಉಂಟಾಗುವ ಪರಿಣಾಮಗಳು ಏನಂತಂದ್ರೆ, ಕುಡಿಯುವ ನೀರಿನ ಕೊರತೆಗಳು ಉಂಟಾಗುತ್ತವೆ, ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ, ಕಲುಷಿತ ನೀರಿನಿಂದ ಕೃಷಿ ಜಾನುವಾರುಗಳು ಮರಣಕ್ಕೆ ದಾರಿಯಾಗುತ್ತವೆ, ಜಲವಾಸಿ ಪ್ರಾಣಿಗಳು ಅಳಿವಿನ ಅಂಚಿಗೆ ತಲುಪುತ್ತವೆ, ಶಿಶು ಮರಣ ಹೆಚ್ಚಾಗುತ್ತದೆ. ನೀರಿನ ಮಹತ್ವ. ವಿಶ್ವ ಜಲ ದಿನಾಚರಣೆ ನೀರಿನ ಸಂರಕ್ಷಣೆ, ನೀರಿನ ಉಪಯೋಗಗಳು, ಜಲ ಸಂರಕ್ಷಣೆ ಇಂದು ವಿಶ್ವದಾದ್ಯಂತ ಪ್ರಚಲಿತದಲ್ಲಿರುವ ಪ್ರಮುಖ ವಿಷಯ. ಭೂಮಿಯ ಮೇಲೆ ಜೀವಿಗಳು ಬದುಕು ಉಳಿಯಲು ನೀರು ಬೇಕೇ ಬೇಕು. ಭೂಮಿಯ ಮೇಲೆ ನೀರು 71% ಆವರಿಸಿದೆ. ಜೀವಿಗಳು ಭೂಮಿಯ ಮೇಲೆ ಜೀವನ ಮಾಡಲು ನೀರು ಅತ್ಯಂತ ಅವಶ್ಯಕ. ನೀರಿಲ್ಲದೆ ಹೋದರೆ ಭೂಮಿಯ ಮೇಲೆ ಯಾವ ಜೀವಿಯೂ ಉಳಿಯಲಾಗದು. ಸಸ್ಯಗಳು ಉಸಿರಾಡಲು ನೀರನ್ನು ಬೇರುಗಳಿಂದ ಹೀರಿಕೊಳ್ಳಲು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕೂಡ ನೀರು ಅತ್ಯಂತ ಅವಶ್ಯಕ. ಮನುಷ್ಯನ ದೇಹದಲ್ಲಿ 78% ನೀರಿನಿಂದ ಆವರಿಸಿದೆ. ಮನುಷ್ಯನ ದೇಹದ ಜೀರ್ಣಕ್ರಿಯೆ ನೀರಿನಿಂದಲೇ ಆಗುತ್ತದೆ. ನೀರಿಲ್ಲದ ಜೀವನ ನಿರ್ವಹಿಸಲು ಅಸಾಧ್ಯ. ಮನುಷ್ಯ, ಪ್ರಾಣಿ, ಪಶು ಪಕ್ಷಿಗಳು ಭೂಮಿಯ ಮೇಲೆ ಉಳಿಯಲು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು. ಪ್ರಕೃತಿಯಲ್ಲಿರುವ ಮರಗಳು ಮಳೆ ಬರಲು ಪ್ರಮುಖ ಕಾರಣ. ಮಳೆ ನೀರನ್ನು ಸಂಗ್ರಹಿಸಿ ಉಪಯೋಗಿಸುವುದು, ಇಂಗು ಗುಂಡಿಗಳನ್ನು ನಿರ್ಮಿಸಿ ಭೂಮಿಯಲ್ಲಿ ಮಳೆ ನೀರು ಇಂಗುವ ಕ್ರಮ ಕೈಗೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಮರುಬಳಕೆ ಮಾಡುವುದು, ನೀರಿನ ಸಂಸ್ಕರಣೆ ವಿಧಾನಗಳನ್ನು ಅನುಸರಿಸುವುದು ಜಲ ಸಂರಕ್ಷಣೆಯ ಪ್ರಮುಖ ವಿಧಾನಗಳು. ಮತ್ತೊಂದು ಕ್ರಮ ಎಂದರೆ ನೀರನ್ನು ಮಿತವಾಗಿ ಬಳಸುವುದು. ಆದರೆ ಮನುಷ್ಯ ನೀರನ್ನು ಮಿತವಾಗಿ ಬಳಸದೆ ಅಪವ್ಯಯ ಮಾಡುತ್ತಿದ್ದಾರೆ, ಹಾಗೆಯೇ ನೀರಿನ ಮೂಲಗಳನ್ನು ಕಲುಷಿತಗೊಳಿಸುತ್ತಿದ್ದಾನೆ. ಭೂಮಿಯ ಮೇಲೆ ಅತಿ ಹೆಚ್ಚು ಸಮುದ್ರ ಮತ್ತು ಸಾಗರಗಳ ನೀರು ಇದೆ, ಆದರೆ ಅದು ಬಳಸಲು ಯೋಗ್ಯವಲ್ಲದ ನೀರು. ಏಕೆಂದರೆ ಹೆಚ್ಚಿನಿಂದ ಉಪ್ಪು ನೀರಿನಿಂದ ರಾಸಾಯನಿಕಗಳಿಂದ ಕೂಡಿದ್ದು ಮನುಷ್ಯ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಅರಣ್ಯನಾಶ, ಮಿತಿಮೀರಿದ ನೀರಿನ ಬಳಕೆ, ಪರಿಸರ ಮಾಲಿನ್ಯ, ಸಂಪನ್ಮೂಲಗಳ ಮಿತಿಮೀರಿದ ಬಳಕೆಯಿಂದ ಹಸಿರುಮನೆ ಅನಿಲಗಳ ಪರಿಣಾಮ ಹೆಚ್ಚಾಗುತ್ತಿರುವುದು ಭೂಮಿಯ ತಾಪಮಾನಕ್ಕೆ ಕಾರಣವಾಗಿದೆ. ವೈಜ್ಞಾನಿಕವಾಗಿ ಸಂಸ್ಕರಣೆಗೆ ಒಳಪಟ್ಟ ನೀರನ್ನು ಮಾತ್ರ ನದಿ ಸಮುದ್ರಗಳಿಗೆ ಬಿಡುವುದು ಹಾಗೂ ಮಳೆ ನೀರನ್ನು ಸಂಗ್ರಹ ಮಾಡುವ ಅರಣ್ಯಗಳನ್ನು ಸಂರಕ್ಷಿಸುವುದು, ಈ ಎಲ್ಲಾ ವಿಧಾನಗಳಿಂದ ಜಲ ಸಂರಕ್ಷಣೆ ಮಾಡಬಹುದು. ಲಭ್ಯವಿರುವ ನೀರನ್ನು ಜಾಗರೂಕತೆಯಿಂದ ಮತ್ತು ಮಿತವ್ಯಯದಿಂದ ಬಳಸಿ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವುದೇ ನೀರಿನ ಸಂರಕ್ಷಣೆ. ಜಲಮಾಲಿನ್ಯ ತಡೆಗಟ್ಟುವ ಅಂಶಗಳು: ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು, ವಸ್ತುಗಳ ಮರುಬಳಕೆ ಮಾಡಬೇಕು, ನಾವುಗಳು ಬಳಸುವ ಪ್ಲಾಸ್ಟಿಕ್ ಇತರ ವಸ್ತುಗಳನ್ನು ನೀರಿನಲ್ಲಿ ಹಾಕದೆ ಕಸದ ಚೀಲದಲ್ಲಿ ಹಾಕಬೇಕು, ಕೆರೆ, ನದಿ, ಸಮುದ್ರ ತೀರಗಳನ್ನು ಸ್ವಚ್ಛಗೊಳಿಸಲು ಸ್ವಯಂ ಸೇವಕರಂತೆ ಸಿದ್ಧರಾಗಬೇಕು, ಬಟ್ಟೆ ಮತ್ತು ಪಾತ್ರೆಗಳನ್ನು ತೊಳೆಯುವಾಗ ಆದಷ್ಟು ಕಡಿಮೆ ಸಾಬೂನು ಬಳಸಬೇಕು, ಸರ್ಕಾರ ಇದಕ್ಕೆ ಕಠಿಣ ನಿಯಂತ್ರಣ ತರಬೇಕು. ಪ್ರತಿಯೊಬ್ಬ ನಾಗರಿಕ ಜವಾಬ್ದಾರಿಯುತವಾಗಿ ನಡೆದುಕೊಂಡರೆ ಜಲಮಾಲಿನ್ಯ ಕಡಿಮೆ ಮಾಡಬಹುದು. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಗಳು 1974 ಭಾರತ ಸರ್ಕಾರವು ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಜಲ ಸಂರಕ್ಷಣೆ ಮತ್ತು ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 2003, ದ ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಸೆಸ್ ಆಕ್ಟ್ 2003. ಈ ಕಾಯ್ದೆಯ ಸೆಕ್ಷನ್ 2 ಪ್ರಕಾರ ಯಾವುದೇ ಇಂಡಸ್ಟ್ರಿಗಳು ಕೈಗಾರಿಕೆಗಳಿಂದ ತ್ಯಾಜ್ಯವನ್ನು ಹೊರಬಿಡುವ ಮುನ್ನ ತ್ಯಾಜ್ಯವನ್ನು ಸಂಸ್ಕರಿಸುವ ಪ್ರಕ್ರಿಯೆಗಳನ್ನು ಅಳವಡಿಸಬೇಕು. ಜಲಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕಾಯ್ದೆ 1974, ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1974, ಜಲಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ಜಲಮೂಲಗಳನ್ನು ಸಂರಕ್ಷಿಸುವುದು ಈ ಕಾಯ್ದೆಯ ಮೂಲ ಉದ್ದೇಶಗಳಾಗಿವೆ. ಇಂಡಿಯನ್ ಪಿನಲ್ ಕೋಡ್ ಐಪಿಸಿ ಸೆಷನ್ 277, ಶುದ್ಧ ನೀರಿನ ಹಕ್ಕು, ರೈಟ್ ಟು ಕ್ಲೀನ್ ವಾಟರ್, ದ ರಿವರ್ ಬೋಟ್ಸ್ ಆಕ್ಟ್ 1956, ನೀರಿನ ಬಳಕೆ ಉಳಿಕೆಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುತ್ತೇವೆ. ಬ್ರೆಜಿಲ್ನ ರಿಯೋದಲ್ಲಿ ನಡೆದ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿಯ ಸಮಾವೇಶದಲ್ಲಿ ಜಲ ಸಂರಕ್ಷಣೆ ಎನ್ನುವ ಮಹತ್ವದ ತೀರ್ಮಾನ ಕೈಗೊಳ್ಳಲಾಯಿತು. ಮನೆ ಮನೆಗೂ ಬೋರ್ವೆಲ್ ಎಂಬುದನ್ನು ಕೈಬಿಟ್ಟು ಬೀದಿಗೊಂದು ಬೋರ್ವೆಲ್ ಎನ್ನುವ ಕಾಯ್ದೆ ಜಾರಿಗೆ ಆಗಬೇಕು. ಇದರಿಂದ ಜನಸಾಮಾನ್ಯರ ಹಣ ಉಳಿಯುವುದಲ್ಲದೆ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗುತ್ತದೆ. ಉದಾಹರಣೆಗೆ ಈ 10 ವರ್ಷಗಳ ಹಿಂದೆ ನಾವು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳನ್ನು ನೋಡುವುದಾದರೆ ಬೋರ್ವೆಲ್ಗಳನ್ನು ತೊಳೆಸಿದಾಗ 100-150 ಅಡಿಗೆ ನಾವು ನೀರನ್ನು ಬರ್ತಾ ಇತ್ತು. ಆದ್ರೆ ಇವಾಗ 500 ಅಡಿ ಹೊಳೆದವರು ಕೂಡ ನೀರು ಬರೋದು ಡೌಟ್ ಅಂತಾನೆ ಹೇಳಬಹುದು. ನೀರು ಸಿಗುವ ಭರವಸೆ ಇಲ್ಲ. ಹಾಗಾಗಿ ಆದಷ್ಟು ಬೋರ್ವೆಲ್ ಹಾಕಿಸುವುದನ್ನು ಕಡಿಮೆಗೊಳಿಸಬೇಕು. ದಿನಬಳಕೆಯ ನೀರನ್ನು ಬಳಸಿ ಅದನ್ನು ನಾವು ಚರಂಡಿಗೆ ಬಿಡುತ್ತೇವೆ. ಹಲವಾರು ಕಡೆ ಸರ್ಕಾರ ಅಲ್ಲದೆ ಹೋದರೂ ಯಾವುದೋ ಕಾರಣದಿಂದ ಅದು ನೀರಿನ ಮೂಲಗಳಿಗೆ ಸೇರುತ್ತದೆ. ಇದರಿಂದ ಮತ್ತೊಮ್ಮೆ ಫ್ಲೋರೈಡ್ ಅಂಶ ನೀರಿನ ಮೂಲಗಳಿಗೆ ಸೇರುತ್ತದೆ. ಇದರಿಂದ ಫ್ಲೋರೈಡ್ ಅಂಶ ನೀರಿನಲ್ಲಿ ಹೆಚ್ಚಾಗುತ್ತದೆ. ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಭಾರತದಲ್ಲಿ ಜಲಮಾಲಿನ್ಯಕ್ಕೆ ಅತಿದೊಡ್ಡ ಕಾರಣ ಸಂಸ್ಕರಿಸಿದ ಒಳಚರಂಡಿ ಹರಿವು ಮತ್ತು ಕೈಗಾರಿಕಾ ತ್ಯಾಜ್ಯಗಳು. ಮೊದಲು ಇವುಗಳನ್ನು ಕಡಿಮೆ ಮಾಡುವಲ್ಲಿ ಸರ್ಕಾರ ಮತ್ತು ಜನರು ಗಮನ ಹರಿಸಬೇಕು. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಮೇಲಾಗಿ ಮನುಷ್ಯನಾಗಿ ಸಾಧ್ಯವಾದಷ್ಟು ರೀಯೂಸ್, ರೆಡ್ಯೂಸಿಂಗ್ ಅಂಡ್ ರೀಸೈಕ್ಲಿಂಗ್, ಈ 3 ಅಗತ್ಯ ಅಂಶಗಳನ್ನು ಪಾಲಿಸಿದರೆ ಜಲಮಾಲಿನ್ಯ ಪ್ರಮಾಣದಲ್ಲಿ ತುಂಬಾ ಇಳಿಕೆಯನ್ನು ಕಾಣಬಹುದು. ಪ್ರಕೃತಿಯನ್ನು ನಮ್ಮ ಹಿರಿಯರು ನಮಗಾಗಿ ಬಿಟ್ಟುಕೊಟ್ಟಿದ್ದಾರೆ, ನಾವು ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸೋಣ. 1 ಹನಿ ನೀರನ್ನು ಉತ್ಪಾದಿಸುವ ಶಕ್ತಿ ಇಲ್ಲದ ಮೇಲೆ ಹಾಳು ಮಾಡುವ ಅಧಿಕಾರವೂ ಕೂಡ ನಮಗೆ ಇಲ್ಲ ಎಂದು ಹೇಳುತ್ತಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಮ್ಮಂತ ಯುವಕರಿಗೆ ಉತ್ತಮ ವೇದಿಕೆಯನ್ನು ಒದಗಿಸಿದೆ. ಈ ಮೂಲಕ ನಾವು ರೇಡಿಯೋದಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಝರಿ ಝರಿ ನೀರ ಝರಿ ಇಳೆಯ ಸಿಂಗಾರಿ, ಧರಣಿಯ ದಾಹವನು ನೀಗುವ ನಾರಿ, ಹನಿ ಹನಿ ಅಮೃತವೇ ನಮ್ಮಸಿರು ಪ್ರಾಣನಿದು, ಹರಿಯುತ ಉಡಲಿಗೆ ನೀ ಪ್ರಾಣ ಕೊಡು ಜೀವನದು. ಝರಿ ಝರಿ ನೀರ ಝರಿ ಇಳೆಯ ಸಿಂಗಾರಿ, ಧರಣಿಯ ದಾಹವನು ನೀಗುವ ನಾರಿ, ಹನಿ ಹನಿ ಅಮೃತವೇ ನಮ್ಮಸಿರು ಪ್ರಾಣನಿದು, ಹರಿಯುತ ಒಡಲಿಗೆ ನೀ ಪ್ರಾಣ ಕೊಡು ಜೀವನದಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಹಿರೇಮಠ್. ನಾನು ಯಾದಗಿರಿ ಜಿಲ್ಲೆಯ ಶ್ರೀರಕ್ಷಾ ಪದವಿ ಪೂರ್ವ ಕಾಲೇಜಿನಿಂದ ಆಕಾಶವಾಣಿ ಏರ್ ನೆಕ್ಸ್ಟ್ಗೆ ಪ್ರತಿನಿಧಿಸುತ್ತಿದ್ದೇನೆ. ನಾನು ಇವತ್ತು ಪರಿಸರ ಮಾಲಿನ್ಯದ ಬಗ್ಗೆ, ಅದರಲ್ಲಿರುವ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದೇನೆ. ಪ್ಲಾಸ್ಟಿಕ್ ಮಾಲಿನ್ಯದಿಂದ ಮಾನವನಿಗೆ, ಪ್ರಾಣಿಗಳಿಗೆ, ಪರಿಸರಕ್ಕೆ, ವಿಶ್ವಕ್ಕೆ ಆಗುವ ಅನಾನುಕೂಲಗಳು ಮತ್ತು ದುಷ್ಪರಿಣಾಮಗಳು. ಪ್ಲಾಸ್ಟಿಕ್ ಅನ್ನೋದು ಸರ್ವರು ಉಪಯೋಗಿಸುವ, ಪ್ಲಾಸ್ಟಿಕ್ ಇಲ್ಲದೆ ನಮ್ಮ ಜೀವನ ಸಾಗೋಲ್ಲ ಅನ್ನುವ ರೀತಿಯಲ್ಲಿದೆ. ದಿನೇ ದಿನೇ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಲೇ ಇದೆ. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ದೊಡ್ಡ ಎಂಆರ್ಇಯಾಗಿ ಬೆಳೆದು ನಿಂತಿದೆ. ಪ್ರಗತಿಪರ ರಾಷ್ಟ್ರಗಳಿಗೆ ಪ್ಲಾಸ್ಟಿಕ್ ಮಾಲಿನ್ಯ ಒಂದು ಸಮಸ್ಯೆಯಾಗಿ ಕಾರಣವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಅನಾನುಕೂಲಗಳು, ದುಷ್ಪರಿಣಾಮಗಳು. ಪ್ಲಾಸ್ಟಿಕ್ ಅಂಶವು ಮಕ್ಕಳ ದೇಹದಲ್ಲಿ ಸೇರಿಕೊಂಡರೆ ಮಕ್ಕಳ ಬೆಳವಣಿಗೆ, ಉಸಿರಾಟ ತೊಂದರೆ ಆಗಬಹುದು. ಪ್ಲಾಸ್ಟಿಕ್ ವಸ್ತುಗಳು ದೀರ್ಘಕಾಲ ಆಹಾರ ತೇವಾಂಶದಲ್ಲಿದ್ದಾಗ ರಾಸಾಯನಿಕ ಪ್ರಕ್ರಿಯೆ ಉಂಟಾಗಿ ವಿಷಯಾಗಿ ಪರಿವರ್ತನೆಗೊಳ್ಳುತ್ತದೆ. ಆ ಪದಾರ್ಥಗಳು ಸೇವಿಸಿದರೆ ಅನೇಕ ರೋಗಗಳು ಮಾನವನು ತುತ್ತಾಗುತ್ತಾನೆ. ಪ್ಲಾಸ್ಟಿಕ್ ಬಹಳ ಬಳಸುವುದರಿಂದ ಕ್ಯಾನ್ಸರ್ ಕೂಡ ಸಂಭವಿಸಬಹುದು. ಪ್ಲಾಸ್ಟಿಕ್ ಸುಡುವುದರಿಂದ ಹೈಡ್ರೋಕ್ಲೋರಿಕ್ ಎಂಬ ವಿಷಕಾರಿ ಆಮ್ಲ ಬಿಡುಗಡೆ ಆಗುತ್ತದೆ. ಇದರಿಂದ ಮಾನವನಿಗೆ ಶ್ವಾಸಕೋಶದ ತೊಂದರೆ ಉಂಟಾಗುತ್ತದೆ. ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ನಿಂದ ತೊಂದರೆಗಳು. ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು 20,000 ಜಾನುವಾರುಗಳು ಪ್ಲಾಸ್ಟಿಕ್ ನುಂಗಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿವೆ. ಒಂದು ಹಸು ಪ್ಲಾಸ್ಟಿಕ್ ಅನ್ನು ನುಂಗಿದಾಗ ಪ್ಲಾಸ್ಟಿಕ್ ಅಂಶವು ಅದರ ಹೊಟ್ಟೆಯಲ್ಲಿ ಹೋಗಿ ರಾಸಾಯನಿಕ ವಿಷ ಹಾಲಿನಲ್ಲಿ ಬೆರೆತು ಮನುಷ್ಯನ ದೇಹವನ್ನು ಸೇರುತ್ತದೆ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ನದಿಗಳಿಗೆ, ಸಮುದ್ರಗಳಿಗೆ ಸೇರುವುದರಿಂದ ಜಲಚರ ಪ್ರಾಣಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ. ಪ್ಲಾಸ್ಟಿಕ್ ನಿಂದ ಭೂಮಿಯಲ್ಲಿರುವ ಎರೆಹುಳುಗಳು ಸಾಯುತ್ತಿವೆ. ಇದರಿಂದ ಫಲವತ್ತಾದ ಗೊಬ್ಬರ ಸಿಗುವುದಿಲ್ಲ. ಪ್ಲಾಸ್ಟಿಕ್ ನಿಂದ ಪರಿಸರಕ್ಕೆ ಯಾವ ರೀತಿ ಮಾಲಿನ್ಯವಾಗುತ್ತದೆ? ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಸಿ ತ್ಯಾಜ್ಯಗಳನ್ನು ತುಂಬಿ ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಇದರಿಂದಾಗಿ ಹಸಿ ತ್ಯಾಜ್ಯ ನೆಲದ ಸಂಪರ್ಕವನ್ನು ಪಡೆಯದೆ ಅಲ್ಲಿ ಕೊಳೆತು ನಾರುತ್ತಿದೆ. ಮಣ್ಣಿನಲ್ಲಿ ಸೇರಿ ಹೋಗುವುದಕ್ಕೆ ಅಲ್ಲಿ ಅವಕಾಶವಿರುವುದಿಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ. ಮಣ್ಣಿನಲ್ಲಿ ಇರುವ ಕ್ರಿಮಿಗಳು ಮಾರಕವಾಗಿವೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಚಿಕ್ಕ ಚಿಕ್ಕ ಸಸಿಗಳಿಗೆ ಬೇರು ಭೂಮಿಗೆ ಇಳಿಯದಂತೆ ತಡೆಯುತ್ತದೆ. ಇದರಿಂದಾಗಿ ಪ್ಲಾಸ್ಟಿಕ್ ಇರುವ ಕಡೆ ಒಂದು ಹುಲ್ಲು ಕಡ್ಡಿಯು ಸಹಿತ ಬೆಳೆಯುವುದಿಲ್ಲ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೂಮಿಯಲ್ಲಿ ನೀರು ಹಿಂಗದ ಹಾಗೆ ತಡೆಯುತ್ತದೆ. ಇದರಿಂದ ಅಂತರ್ಜಲ ಮಟ್ಟ ಕುಸಿಯಲು ಪ್ಲಾಸ್ಟಿಕ್ ಬಹುಮುಖ್ಯ ಕಾರಣವಾಗಿದೆ. ನಾವು ಉಪಯೋಗಿಸಿ ಬಿಸಾಡುವ ಪ್ಲಾಸ್ಟಿಕ್ ತಟ್ಟೆಯ ಲೋಟಗಳಲ್ಲಿ ನೀರು ತುಂಬಿಕೊಂಡು ಸೊಳ್ಳೆಗಳಿಗೆ ಆಶ್ರಯ ತಾಣ ಮಾಡಿದಂತಾಗಿದೆ. ಇದರಿಂದ ಹಲವಾರು ಕಾಯಿಲೆಗಳು ಬರಬಹುದು. ಪ್ಲಾಸ್ಟಿಕ್ 100 ವರ್ಷ ಕಳೆದರೂ ಮಣ್ಣಿನಲ್ಲಿ ಬೆರೆಯಲು ಸಾಧ್ಯವಿಲ್ಲ. ಪ್ಲಾಸ್ಟಿಕ್ ಉರಿಸುವುದರಿಂದ ಪರಿಸರಕ್ಕೆ ಮಾನವನಿಗೆ ವಾಯುಮಾಲಿನ್ಯ ಉಂಟಾಗುತ್ತದೆ. ಪ್ಲಾಸ್ಟಿಕ್ ನಿಂದ ನಾವು ಪರಿಹಾರ ಈಗ ಕಂಡುಕೊಳ್ಳಬಹುದು. ಅಂದರೆ ಮೊದಲನೇದಾಗಿ ಮಾನವರು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಎಲ್ಲೆಂದರಲ್ಲಿ ಬಿಸಾಡಬಾರದು. ಹಸಿಯಾದ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಎಸೆಯಬಾರದು. ತಮ್ಮ ತಮ್ಮ ಮನೆಯಲ್ಲಿರುವ ಕಸದ ಬುಟ್ಟಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹ ಮಾಡಿ ಯಾರು ಇಲ್ಲದ ಜಾಗದಲ್ಲಿ ಬಿಸಾಡಿ ಬರಬೇಕು. ಎಲ್ಲಾ ನಗರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ವಿಲೇವಾರಿಯ ವ್ಯವಸ್ಥೆಯು ಸಮರ್ಪಕವಾಗಿ ಕಲ್ಪಿಸಿಕೊಡಬೇಕು. ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಟ್ಟು ಬೇರೆ ವಸ್ತುಗಳನ್ನು ನಾವು ಬಳಸಿಕೊಳ್ಳಬೇಕು. ಮಾಲಿನ್ಯ ವಿರುದ್ಧ ಹೋರಾಡಲು ಯುವಕರ ಪಾತ್ರ. ಮೊದಲನೇದಾಗಿ ಯುವಕರು ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ನಗರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಅರಿವು ಮೂಡಿಸಬೇಕು. ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ವಹಣೆಗಾಗಿ ಮತ್ತು ಪ್ಲಾಸ್ಟಿಕ್ನ ಅಪಾಯ ಕುರಿತು ಜಾಗೃತಿ ಮೂಡಿಸಬೇಕು. ಪ್ಲಾಸ್ಟಿಕ್ ಮಾಲಿನ್ಯ ನಿರ್ವಹಣಾ ಸಮಿತಿಯನ್ನು ರಚಿಸಬೇಕು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ಜಾಗೃತಿ ಮೂಡಿಸಲು ಶ್ರಮದಾನ, ಪ್ರಬಂಧ, ಸ್ಪರ್ಧೆ, ಭಾಷಣ, ಚರ್ಚೆ, ನಾಟಕ, ರಸಪ್ರಶ್ನೆ ಇಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು. ಯುವಕರ ಸ್ವತಃ ತಾವು ತಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಸೂತ್ರವನ್ನು ಅನುಸರಿಸಬೇಕು. ಅಗತ್ಯ ಹಾಗೂ ಅನಿವಾರ್ಯವಿದ್ದಲ್ಲಿ ಮಾತ್ರ ಪ್ಲಾಸ್ಟಿಕ್ ಬಳಸಬೇಕು ಎಂದು ಜನರಲ್ಲಿ ತಿಳಿ ಹೇಳಬೇಕು. ಪ್ಲಾಸ್ಟಿಕ್ ಪರ್ಯಾಯವಾಗಿ ಬಟ್ಟೆ ಚೀಲ, ಸ್ಟೀಲ್ ಡಬ್ಬ, ಸ್ಟೀಲ್ ಚಮಚಗಳನ್ನು ಬಳಸುವಂತೆ ಹೇಳಬೇಕು. ತಮ್ಮ ಗ್ರಾಮವನ್ನು ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡಲು ತಾವು ಸಿದ್ಧರಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒತ್ತಾಯಿಸಬೇಕು. ಇದರ ಮೊದಲ ಹೆಜ್ಜೆಯ ಅಂಗಡಿಗಳಲ್ಲಿ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುವುದಕ್ಕೆ ಮೊದಲು ನಿಷೇಧಿಸಬೇಕು. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರದ ಉಪಕ್ರಮ. ಕರ್ನಾಟಕ ಸರ್ಕಾರವು 2016ರಲ್ಲೇ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ. ಸರ್ಕಾರದಿಂದ ನಿಷೇಧವಾಗಿರುವ ಕೆಲವು ಪ್ಲಾಸ್ಟಿಕ್ ವಸ್ತುಗಳು ಪ್ಲಾಸ್ಟಿಕ್ ಬ್ಯಾಗ್ಗಳು, ಪ್ಲಾಸ್ಟಿಕ್ ಧ್ವಜಗಳು, ಪ್ಲಾಸ್ಟಿಕ್ ಬ್ಯಾನರ್ಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಕಪ್ಪುಗಳು, ಟೇಬಲ್ ಮೇಲೆ ಹಾಕುವ ಪ್ಲಾಸ್ಟಿಕ್ ಸೀಟ್. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರವು ಹೆಚ್ಚು ನಿಗಾ ವಹಿಸಬೇಕು ಮತ್ತು ಪ್ಲಾಸ್ಟಿಕ್ ವಿಲೇವಾರಿಯ ಬಹಳ ಸಮಸ್ಯೆ ಇದೆ, ಅದಕ್ಕೆ ಬಹಳ ಒತ್ತು ಕೊಡಬೇಕು. ಸರ್ಕಾರವು ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಿಸಲು ಕಠಿಣವಾದ ಕ್ರಮ ಸೂಚನೆಗಳು ಕೈಗೊಳ್ಳಬೇಕು. ನಮ್ಮ ಕರ್ನಾಟಕದಲ್ಲಿ ಅನೇಕ ಗ್ರಾಮ ಪಂಚಾಯತಿಯಲ್ಲಿ ಕಸದಿಂದ ರಸ ಎನ್ನುವ ಸೂತ್ರ ಪಾಲನೆ ಮಾಡುತ್ತಿವೆ. ಇದರಿಂದ ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಸೂತ್ರ ಬರಬೇಕು. ಯಾವಾಗ ಮಾತ್ರ ಈ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಪರಿಸರ ಉಳಿಸಿ, ಮಾನವ ಮತ್ತು ಪ್ರಾಣಿಗಳ ಜೀವ ಉಳಿಸಿ. ಒಂದು ಮಾಮರ ಮಾಮರದಾಗೊಂದು ಗುಬ್ಬಿ ಗೂಡು, ಗುಬ್ಬಿ ಗೂಡಾಗ ಮೂರೊತ್ತು ಕೇಳುತ್ತಿತ್ತು ಹಾಡು. ಬಾಣಿನಂತಂದ್ ಗುಬ್ಬಿ, ಭೂಮಿಯಂತಂದ್ ಗುಬ್ಬಿ, ಕೂಡಿಯಾಯ್ತಮ್ಮ ಹೂವಿನಂತಂದ್ ಗುಬ್ಬಿ. ಆ ಕೇಳಿರಿ ಮೂರು ಗುಬ್ಬಿಯಲಾಯಿ, ಕೇಳಿರಿ ಮೂರು ಗುಬ್ಬಿಯಲಾಯಿ. ಹಲೋ, ಮೈಸೆಲ್ಫ್ ಪ್ರಿಯಾಂಕಾ ರಾಮಣ್ಣ. ಐ ಆಮ್ ಫ್ರಮ್ ತಾಲೂಕ್ ಚಿತ್ತಾಪುರ್, ಡಿಸ್ಟ್ರಿಕ್ಟ್ ಕಲಬುರ್ಗಿ. ಅಂಡ್ ಟುಡೇ ಐ ಆಮ್ ರಿಪ್ರೆಸೆಂಟಿಂಗ್ ಫ್ರಮ್ ದ ರೇಷ್ಮಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂಡರ್ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಬಿಎಡ್ ಕಾಲೇಜ್, ಕಲಬುರ್ಗಿ. ಇಫ್ ಯು ಕಾಂಟ್ ಕ್ಲೀನ್ ಯುವರ್ ಸರೌಂಡಿಂಗ್ಸ್ ದೆನ್ ಡೋಂಟ್ ಮೇಕ್ ಇಟ್ ಡರ್ಟಿ. ವೈ ಆಮ್ ಟೆಲಿಂಗ್ ದಿಸ್ ಲೈನ್? ಬಿಕಾಸ್ pollution, when harmful substances contaminate the environment, it is called pollution. In pollution, we see so many other pollutions like air pollution, water pollution, space pollution, noise pollution. So, we'll see space pollution. A space is a three-dimensional boundless extent, and here the objects and directions are relevant to each other. First ever program is, in the year 1929, the Edwin Hubble, who was an astronomer, proposed a theory that is universe expansion. On October 4, 1957, the first artificial satellite was launched. This metallic ball was called Sputnik 1, weighing 184 pounds and carrying equipment to measure the density of the atmosphere. On April 12, 1961, the race for who would be the first man in space came to an end. A Soviet test pilot, Yuri Gagarin, became the first human being in space. These two events marked the beginning of exploration in a new frontier and the beginning of a new and unfamiliar type of pollution. Now, what is space pollution? Space pollution is comprised mainly of decommissioned satellites and other space junk left in the orbit by man. Then now, what are the causes and reasons of space pollution? It is actually littered with waste, some of which were caused by human activity. Space junk are made up of atoms such as used up rocket stages, loose fragments from rocket explosions and collisions, launch canisters, dust and paint flakes, solidified liquids expelled from the spacecraft and unburned particles from solid rocket motors. On Feb 10, 2009, a defunct Russian satellite collided with and destroyed a functioning US-China's 2007 Antlis satellite test. It has also created 3,000 extra debris particles. In 2013, Chinese space debris hits Russian satellite, and in the year 2020, two large pieces of space junk nearly collided in high-risk situation. Because of crashing of satellite, more and more debris get created. As of 2021, more than 15,000 pieces of space debris larger than 10 cm across space junk is there. What will be the solutions to control the space pollution? Some of the solutions for space pollution are laser booms, boosters, nets and harpoons. Most of the efforts focuses on mitigation and avoidance of generating space junk in the first place. For example, rockets have to use up all their fuel and reactants to minimize the risk of an unexpected explosion. Space junk exponentially creating more debris through collisions is called Kessler syndrome. Some of the active debris removal techniques are solar cell, drug augmentation device, laser, ground and air-based laser, space-based lasers. The Institute of Aerospace Technology, Japan Aerospace Exploration Agency, is studying a microsatellite system for active space debris removal in LEO, that is low Earth orbit. They named it Space Debris Micro Remover. This uses a small satellite to capture a space object and deorbit the object by electrodynamic tether technology. Dr. Cheong has been chairman of the Overseas Chinese Banking Corporation. They suggest that one possible solution to this is to move space junk into a graveyard orbit. Once satellite have reached the end of their mission, what is the role of youngsters to control the space pollution? Right now, NASA is exploring different strategies for cleaning up both large and small junk. Some scientists at the agencies are advocating that humans start cleaning up orbital space by 2020. If we remove 5 to 10 pieces of junk per year, they say, then orbital debris will remain at manageable levels of centuries. Outer space treaty and space diplomacy. Why we need this? In outer space treaty, initially signed by the United States of America, the United Kingdom and the Soviet Union, no country can place the weapons of mass destruction in the orbit of the Earth, Moon or any other celestial body. Space diplomacy, it is the usage of outer space by any country in order to conduct foreign relations and furtherly national interest. It enhances the India's soft power and it can counter China. So, what government has took initiative to control the pollution? European Space Agency's commissions is the world's first space debris removal. The three good things to remove the space junk are the space sustainability rating, Clear Space 1. It is expected to be launched in 2025. Use of wooden satellites. Almost all space technologies have military applications such as communication, navigation, early warning. And why we need to control the pollution? To protect the environments we will explore and to protect ourselves against any contamination of our planet that results from this exploration and the primal threats to our civilization. So, EarNext has given an opportunity to youths to explore their talent. So, I will thank Akashvani for giving me such a great opportunity. Thank you, sir. तेरा एरी अंबर दागे लेसर नगताले तेरा एरी अंबर दागे लेसर नगताले बरगिड़ तू ग्यावे अखी हा ग्यावे बरगिड़ तू ग्यावे अखी हा ग्यावे बीर्यावे चलवा बीर्यावे बा नोडी नलियो मालिन्य रहित मनसिद्दरे बदुकु शुद्धवागिरुत्तदे ಪರಿಸರ ಮಾಲಿನ್ಯವಾದರೆ ಮನಸ್ಸು ಆಯಸ್ಸು ಕ್ಷೀಣಿಸುತ್ತದೆ, ಆದರೆ ಮನಸ್ಸು ಮಾಲಿನ್ಯವಾದರೆ ಬದುಕು ಕಲುಷಿತವಾಗುತ್ತದೆ ಎಂದು ಹೇಳುತ್ತಾ, ನನ್ನ ಹೆಸರು ಪೂಜಾ ಬಿರಾದರ್, ಮೂಲತಃ ವಡ್ಡಾಳಿ ಗ್ರಾಮದ ಅಫ್ಜಲ್ಪುರ್ ತಾಲೂಕು ಸರ್ವಜ್ಞ ಪದವಿ ಪೂರ್ವ ಕಾಲೇಜು ಕಲಬುರಗಿನಿಂದ ಪ್ರತಿನಿಧಿಸುತ್ತಿದ್ದೇನೆ. ಪರಿಸರ ಸಂರಕ್ಷಣೆಯಲ್ಲಿ ಯುವಕರ ಪಾತ್ರದಲ್ಲಿ ಭೂ ಮಾಲಿನ್ಯ ಹೇಗೆ ಉಂಟಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ತನ್ನ ಮಣ್ಣನ್ನು ನಾಶಪಡಿಸುವ ರಾಷ್ಟ್ರವು ತನ್ನನ್ನು ತಾನೇ ನಾಶಪಡಿಸುತ್ತದೆ ಎಂದು ಸರಿಯಾಗಿ ಹೇಳಲಾಗಿದೆ. ಭೂ ಮಾಲಿನ್ಯವು ಜೀವಿಗಳ ಮೇಲೆ ಮತ್ತು ಒಟ್ಟಾರೆ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಸುತ್ತಮುತ್ತಲಿನ ಹೆಚ್ಚುತ್ತಿರುವ ಅನಾರೋಗ್ಯದ ಮುಖ್ಯ ಕಾರಣಗಳಲ್ಲಿ ಭೂ ಮಾಲಿನ್ಯ ಕೂಡ ಒಂದಾಗಿದೆ. ಮಾನವನು ತಮಗೆ ನಿರುಪಯುಕ್ತವಾದ ಹೊಲಸು ಪದಾರ್ಥಗಳನ್ನು, ಕಸ ಕಡ್ಡಿ, ಕೊಳಕದ ವಸ್ತುಗಳನ್ನು ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ಎಸೆಯುತ್ತ ಬಂದ ಕಾರಣ ಭೂಮಾಲಿನ್ಯ ಉಂಟಾಗುತ್ತದೆ. ಭೂಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹೆಚ್ಚುತ್ತಿರುವ ಕೈಗಾರಿಕೆಗಳು ಮತ್ತು ಮಾನವ ಕಸದಿಂದ ಹೆಚ್ಚುತ್ತಿರುವ ಘನತ್ಯಾಜ್ಯಗಳು, ಬಟ್ಟೆಗಳು, ಪ್ಲಾಸ್ಟಿಕ್ ಚೀಲಗಳು, ರಾಸಾಯನಿಕ ಗೊಬ್ಬರಗಳು ಮುಂತಾದವುಗಳಿಂದ ಭೂಮಾಲಿನ್ಯ ಉಂಟಾಗಿ ಭೂಮಿಯ ಫಲವತ್ತತೆ ಮತ್ತು ಅಂತರ್ಜಲ ಕುಸಿಯುತ್ತಿದೆ. ಭೂಮಾಲಿನ್ಯವು ಮುಖ್ಯವಾಗಿ ಮಾನವ ವಸತಿ ಪ್ರದೇಶಗಳಲ್ಲಿ ಅಸಮರ್ಪಕ ತ್ಯಾಜ್ಯ ನಿರ್ವಹಣೆಯಿಂದ ಉಂಟಾಗುತ್ತಿದೆ. ಭೂಮಾಲಿನ್ಯ ಅರ್ಥವೇನೆಂದರೆ ಮಾನವನು ಬಳಸಿ ಎಸೆದ ಅಥವಾ ಉಪಯೋಗಿಸಿದ ರಾಸಾಯನಿಕಗಳು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸೇರಿಕೊಂಡಾಗ ಮಣ್ಣು ತನ್ನ ನೈಜ ಗುಣವನ್ನು ಕಳೆದುಕೊಳ್ಳುವುದಕ್ಕೆ ಭೂಮಾಲಿನ್ಯ ಎನ್ನುತ್ತಾರೆ. ಭೂಮಾಲಿನ್ಯ ಉಂಟು ಮಾಡುವ ಪ್ರಮುಖ ರಾಸಾಯನಿಕಗಳೆಂದರೆ ಪೆಟ್ರೋಲಿಯಂ ಉತ್ಪನ್ನಗಳು, ಕ್ರಿಮಿನಾಶಕಗಳು, ಸೀಸ್, ಪಾಲಿಥೀನ್ ಇತ್ಯಾದಿಗಳು. ನೆಲ ಮಾಲಿನ್ಯದಿಂದ ಮಾನವ ಹಾಗೂ ಎಲ್ಲಾ ಜೀವಿಗಳ ಮೇಲೆ ನೇರ ಮತ್ತು ಪರೋಕ್ಷ ಪರಿಣಾಮ ಬೀರುತ್ತಿದೆ. ಭೂಮಾಲಿನ್ಯವು ಜಲ ಮತ್ತು ವಾಯು ಮಾಲಿನ್ಯಗಳಿಗೂ ನೇರ ಮತ್ತು ಪರೋಕ್ಷ ಕಾರಣವಾಗಿದೆ. ಭೂಮಾಲಿನ್ಯಕ್ಕೆ ಇನ್ನು ಕೆಲವು ಕಾರಣಗಳಿವೆ. ಅವುಗಳೆಂದರೆ ಮಿತಿ ಮೀರಿದ ಕೃಷಿ, ಆಮ್ಲ ಮಳೆ, ಕಾಡಿನ ನಾಶ, ಕೈಗಾರಿಕೆಗಳು ತ್ಯಾಜ್ಯಗಳ ಬಿಡುಗಡೆ, ಅಪಘಾತಗಳಿಂದ ಚೆಲ್ಲುವಿಕೆ, ಕೈಗಾರಿಕೆಗಳಲ್ಲಿ ಸಂಭವಿಸಿದ ಅಪಘಾತಗಳು, ಅಣುಶಕ್ತಿ ತ್ಯಾಜ್ಯಗಳು, ಕೃಷಿಯಲ್ಲಿ ಮಿತಿಮೀರಿದ ರಾಸಾಯನಿಕಗಳ ಬಳಕೆ, ಮಣ್ಣಿನ ಸವಕಳಿ, ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ, ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು. ಭೂಮಾಲಿನ್ಯದಿಂದ ಉಂಟಾಗುವ ಪರಿಣಾಮಗಳೆಂದರೆ ನೆಲ ಮಾಲಿನ್ಯ ಅಥವಾ ಭೂಮಾಲಿನ್ಯವು ಮಣ್ಣಿನ ಫಲವತ್ತತೆಯನ್ನು ಕಡಿಮೆಗೊಳಿಸಿ ಬೆಳೆಯ ಇಳುವರಿಯನ್ನು ಕಡಿಮೆಗೊಳಿಸುತ್ತದೆ. ಇತ್ತೀಚೆಗೆ ಕೀಟನಾಶಕ, ರೋಗನಾಶಕ ಮತ್ತು ಕಳೆನಾಶಕಗಳ ವಸ್ತುಗಳ ಬಳಕೆ ಹೆಚ್ಚುತ್ತಿದೆ. ಈ ವಸ್ತುಗಳೆಲ್ಲ ವಿಷಕಾರಕಗಳು. ಇವುಗಳ ಬಳಕೆ ನೇರವಾಗಿ ಮಣ್ಣಿನ ಮೇಲೆ ಆಗಿ ಮಣ್ಣು ವಿಷಕಾರಿ ಆಗುತ್ತಿದೆ. ನಗರಸಭೆ ಮತ್ತು ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳು ನೇರವಾಗಿ ಮಣ್ಣಿಗೆ ಸೇರುವುದರಿಂದ ಮಣ್ಣು ವಿಷಕಾರಿಯೇ ಆಗುತ್ತಿದೆ. ರಾಸಾಯನಿಕ ಮತ್ತು ವಿಷಕಾರಿ ತ್ಯಾಜ್ಯವನ್ನು ದೊಡ್ಡ ಡಾಂಪಿಂಗ್ ಮೈದಾನಗಳಲ್ಲಿ ಎಸೆಯಲಾಗುತ್ತಿದೆ. ಅದು ಸೊಳ್ಳೆಗಳು, ನೊಣಗಳು, ಇಲಿಗಳು ಮತ್ತು ದಂಶಕಗಳನ್ನು ಸಂತಾನೋತ್ಪತ್ತಿ ಮಾಡುತ್ತದೆ. ಇದು ವಾಯುಮಾಲಿನ್ಯ ಜೊತೆಗೆ ವಿವಿಧ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಭಾರತದಲ್ಲಿ ಉಪಯೋಗಿಸುವ ಕೀಟನಾಶಕಗಳ ಪ್ರಮಾಣವು ಇತರ ಮುಂದುವರೆದ ದೇಶಗಳಿಗಿಂತ ಅತ್ಯಂತ ಕಡಿಮೆ ಇದೆ. ಆದರೆ ದುರಾದೃಷ್ಟವಶ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದು ಮಾತ್ರ ವಿಷಾದನೀಯ. ಹತ್ತಿ, ತೊಗರಿ, ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲದೆ ಸರಾಸರಿ ಪ್ರಮಾಣ ಇನ್ನೂ ಅಧಿಕವಾಗಿರುತ್ತದೆ ಮತ್ತು ಇದರಿಂದ ಉಂಟಾಗುವ ಪರಿಣಾಮಗಳು ಅನೇಕ. ಮಾನವ ಸೇರಿದಂತೆ ಇತರ ಪ್ರಾಣಿಗಳು ಸಹ ಅವುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ಉದಾಹರಣೆ, ಮಣ್ಣಿನಲ್ಲಿರುವ ವಿಷವಸ್ತು ನೀರಿಗೆ ಸೇರಿ ಮೀನಿನ ಮುಖಾಂತರ ಹಕ್ಕಿ ಹಾಗೂ ಮನುಷ್ಯನನ್ನು ತಲುಪುತ್ತವೆ. ಹಾಗೆಯೇ ಬೆಳೆಗಳ ಮುಖಾಂತರ ಹಸಿವಿನ ಹಾಲಿನ ಮುಖಾಂತರ ಮನುಷ್ಯನಿಗೆ ತಲುಪಬಹುದು. ಭೂಮಾಲಿನ್ಯವನ್ನು ನಿಯಂತ್ರಿಸುವ ವಿಧಾನಗಳೆಂದರೆ ತ್ಯಾಜ್ಯಗಳ ಉತ್ಪಾದನೆಯನ್ನು ಕಡಿಮೆ ಮಾಡುವುದು ಮತ್ತು ಸಾಧ್ಯವಾದಷ್ಟು ವಸ್ತುಗಳ ಮರುಬಳಕೆ ಮಾಡುವುದು. ತ್ಯಾಜ್ಯಗಳನ್ನು ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ಮತ್ತು ಅಪಾಯಕರ ತ್ಯಾಜ್ಯಗಳಾಗಿ ಬೇರ್ಪಡಿಸುವುದು ಮತ್ತು ವೈಜ್ಞಾನಿಕ ವಿಧಾನಗಳ ಮೂಲಕ ವಿಲೇವಾರಿ ಮಾಡುವುದು. ಈ ರೀತಿಯ ತ್ಯಾಜ್ಯಗಳಿಗೆ ಪ್ರತ್ಯೇಕ ಡಸ್ಟ್ಬಿನ್ಗಳನ್ನು ಇರಿಸಲು ಮತ್ತು ಅದಕ್ಕೆ ಅನುಗುಣವಾಗಿ ವಿಲೇವಾರಿ ಮಾಡಲು ಸರ್ಕಾರ ಸೂಚಿಸಲಾಗಿದೆ. ಈ ಹಾನಿಕಾರಕ ಮಾಲಿನ್ಯವು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದೆ. ಈ ಮಾಲಿನ್ಯವನ್ನು ಕಡಿಮೆ ಮಾಡಲು ಸರ್ಕಾರ ಮತ್ತು ಸಂಸ್ಥೆಗಳು ತಮ್ಮ ಮಟ್ಟದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಸಿರು ಕಸದ ತೊಟ್ಟಿಗಳಲ್ಲಿ ತೇವ ತ್ಯಾಜ್ಯ ಮತ್ತು ನೀಲಿ ಕಸದ ತೊಟ್ಟಿಗಳಲ್ಲಿ ಒಣತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಅಭಿಯಾನವನ್ನು ನಡೆಸಿತು. ದೆಹಲಿ, ಚಂಡೀಗಢ ಮತ್ತು ಭಾರತದಾದ್ಯಂತ ವಿವಿಧ ನಗರಗಳಲ್ಲಿ ಸಾವಿರಾರು ಹಸಿರು ಮತ್ತು ನೀಲಿ ಡಸ್ಟ್ಬಿನ್ಗಳನ್ನು ವಿತರಿಸಲಾಯಿತು. ಆದರೆ ಅದಕ್ಕೆ ನಾವು ಕೊಡುಗೆ ನೀಡುವುದು ಅಗತ್ಯ. ಇದರ ಜೊತೆಗೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡುವುದರಿಂದ ನಾವು ಪರಿಸರದಿಂದ ಭೂಮಾಲಿನ್ಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ಇಲ್ಲಿ ನಾವು ಭೂಮಾಲಿನ್ಯವನ್ನು ಕಡಿಮೆ ಮಾಡಲು ಇನ್ನೂ ಕೆಲವು ವಿಧಾನಗಳಿವೆ. ಜೈವಿಕ ವಿಘಟನೆಯವಲ್ಲದ ಉತ್ಪನ್ನಗಳ ಬದಲಿಗೆ ಜೈವಿಕ ವಿಘಟನೆ ಉತ್ಪನ್ನಗಳನ್ನು ಬಳಸಿ, ಏಕೆಂದರೆ ಅವುಗಳ ಹೊರಹಾಕಲು ಸುಲಭ ಮತ್ತು ಪರಿಸರಕ್ಕೆ ಬಹುಮಟ್ಟಿಗೆ ಸುರಕ್ಷಿತವಾಗಿರುತ್ತವೆ. ಅಲ್ಲದೆ ಕೀಟನಾಶಕ ಮತ್ತು ರಸಗೊಬ್ಬರಗಳಿಲ್ಲದ ಆಹಾರವನ್ನು ಬಳಸಲು ಪ್ರಾರಂಭಿಸಿ. ಅವುಗಳ ಬಳಕೆ ಹೆಚ್ಚಾದಂತೆ ರೈತರು ತಮ್ಮ ಹೊಲಗಳಲ್ಲಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಬಳಕೆಯನ್ನು ಕಡಿಮೆ ಮಾಡುತ್ತಾರೆ. ಹೆಚ್ಚುವರಿಯಾಗಿ ವಸ್ತುಗಳ ಪ್ಯಾಕಿಂಗ್ ಅನ್ನು ತಪ್ಪಿಸಿ, ಏಕೆಂದರೆ ಇವುಗಳಲ್ಲಿ ಹೆಚ್ಚಿನವು ಜೈವಿಕ ವಿಘಟನೆಯವಲ್ಲದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇದು ವಿಲೇವಾರಿ ಮಾಡಲು ನೂರಾರು ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ. ಪ್ಯಾಲಿ ಬ್ಯಾಗ್ಗಳನ್ನು ಬಳಕೆಯನ್ನು ಸರ್ಕಾರ ನಿಷೇಧಿಸಿದೆ, ಆದರೆ ಜನರು ಅವುಗಳನ್ನು ಬಳಸುತ್ತಿದ್ದಾರೆ. ಪ್ಲಾಸ್ಟಿಕ್ನಿಂದ ತಯಾರಿಸಿದ ವಸ್ತುಗಳನ್ನು ತಪ್ಪಿಸಬೇಕು ಎಂದು ಸಹ ಸರ್ಕಾರ ಶಿಫಾರಸು ಮಾಡಲಾಗಿದೆ. ಪ್ಲಾಸ್ಟಿಕ್ನಿಂದ ಮಾಡಿದ ವಸ್ತುಗಳಿಂದ ಮಾನವರಲ್ಲಿ ಕ್ಯಾನ್ಸರ್ ಉಂಟಾಗುತ್ತದೆ ಎಂದು ಸಂಶೋಧನೆಗಳು ಸಾಬೀತುಪಡಿಸಿವೆ. ಭೂಮಾಲಿನ್ಯವನ್ನು ನಾವು ಹೇಗೆ ನಿಯಂತ್ರಿಸಬಹುದೆಂದರೆ ಒಟ್ಟಾರೆಯಾಗಿ ಸರ್ಕಾರದೊಂದಿಗೆ ನಾವು ಸಹ ಅದಕ್ಕೆ ಕೊಡುಗೆ ನೀಡಿದರೆ ಮಾತ್ರ ಭೂಮಾಲಿನ್ಯವನ್ನು ನಿಯಂತ್ರಿಸಬಹುದು ಮತ್ತು ನಮ್ಮ ಕೊಡುಗೆಯು ಭೂಮಾಲಿನ್ಯವನ್ನು ಉಂಟು ಮಾಡುವ ಕಡಿಮೆ ಪ್ರಮಾಣದ ಉತ್ಪನ್ನಗಳನ್ನು ಬಳಸಲು ನಮಗೆ ಅಗತ್ಯವಿದೆ. ಅಲ್ಲದೆ ತ್ಯಾಜ್ಯವನ್ನು ವಿಂಗಡಿಸುವುದು ಮತ್ತು ಜೈವಿಕ ವಿಘಟನೀಯವಲ್ಲದ ಉತ್ಪನ್ನಗಳ ಬಳಕೆಯನ್ನು ತಪ್ಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಗಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ರೇ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರ್ ರೇ ನಮ್ ಫ್ಯೂಚರ್ ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ ಆ ಕಾಲವೇ ಸಹನೆಯಲ್ಲಿ ನಾವು ಕಾಯೋಣವೇ ಕೇಳಮ್ಮ ನಾಡು ಎಲ್ಲ ನಮ್ಮದೇ ಇದನ್ನೆಂದು ಭೂಮಿ ಕೂಡ ನಂಬಿದೆ ಗಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್ ಅಲೆ ಎಲೆ ಎಲು ಸೆಲೆ ಎಲೆ ಎಲೆ ಎಲು ಕಲೆ ನೇಚರ್ ನಮ್ ಫ್ಯೂಚರ್. ನಮಸ್ಕಾರ. ನಮಸ್ಕಾರ ಅನ್ನೋದು ನಮ್ಮ ಸಂಸ್ಕಾರ. ಸಮಸ್ತ ಕರ್ನಾಟಕದ ಜನರಿಗೆ ನಮಸ್ಕಾರಗಳು. ನನ್ನ ಹೆಸರು ಸನಾ ಶೇಖ್. ನಾನು ಮೂಲತಃ ಕಲಬುರಗಿ ಜಿಲ್ಲೆಯವಳಾಗಿದ್ದು ಕುಮಾರಿ ಶರಣೇಶ್ವರಿ ರೇಷ್ಮೆ ವುಮೆನ್ಸ್ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿ. ಪ್ರಕೃತಿಯ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ನಮ್ಮ ಬದುಕಿನಲ್ಲಿ ಪರಿಸರ ಅತಿ ಮುಖ್ಯವಾದದ್ದು. ಒಂದು ವೇಳೆ ಮಾನವ ಬದುಕಿದಾಗ ಯಾವುದನ್ನೂ ಗಳಿಸಲಾರನೋ ಪ್ರಕೃತಿ ನಮಗೆ ಅದು ನೀಡಿದೆ. ಗಾಳಿ, ನೀರು, ಆಹಾರ ಎಲ್ಲವನ್ನು ಉಚಿತವಾಗಿ ನಮಗೆ ನೀಡಿದೆ. ಆದರೆ ಅದನ್ನು ಮೀರಿ ಹೊಸದೊಂದು ಗಳಿಸುವ ತವಕದಲ್ಲಿ ಪ್ರಕೃತಿ ದತ್ತವಾಗಿರುವ ಹಲವು ಅಂಶಗಳನ್ನು ಹಾಳು ಮಾಡುತ್ತಿದ್ದೇವೆ. ವಾಯುನೊಂದಿಗೆ ಮನುಷ್ಯನಿಗೆ, ಜೀವಿಗಳಿಗೆ ಹಾಗೂ ಪರಿಸರಕ್ಕೆ ಹಾನಿಯುಂಟು ಮಾಡುವ ರಾಸಾಯನಿಕಗಳು, ಸೂಕ್ಷ್ಮ ಕಣಗಳು ಅಥವಾ ಜೈವಿಕ ಸಾಮಗ್ರಿಗಳನ್ನು ವಾತಾವರಣಕ್ಕೆ ಸೇರಿಕೊಳ್ಳುವ ಪ್ರಕ್ರಿಯೆಯನ್ನು ವಾಯುಮಾಲಿನ್ಯ ಎನ್ನುವರು. ವಾಯುಮಾಲಿನ್ಯವು ಜನರಲ್ಲಿ ಅಸ್ತಮಾ ಮತ್ತು ಶ್ವಾಸಕೋಶ ಸಂಬಂಧಿತ ಹೆಚ್ಚು ಕಾಯಿಲೆಗೆ ತುತ್ತಾಗುತ್ತಿದ್ದಾನೆ. ಇತರ ಪ್ರಮುಖ ಕಾರಣಗಳೆಂದರೆ ಅರಣ್ಯನಾಶ. ನಾವು ಮರಗಳನ್ನು ಅತಿ ವೇಗವಾಗಿ ಕತ್ತರಿಸುವುದರಿಂದ ಕಾಡುಗಳು ಕಣ್ಮರೆಯಾಗುತ್ತಿವೆ. ವಾತಾವರಣದಲ್ಲಿನ ಓಜೋನ್ ಪದರು ಸಂಪೂರ್ಣವಾಗಿ ಹಾಳಾದರೆ ಸೂರ್ಯನ ಅತಿ ಹೆಚ್ಚು ನೇಳಾತೀತ ಕಿರಣಗಳು ಭೂಮಿಗೆ ಬೀಳುವುದರಿಂದ ಪ್ರಾಣಿ ಪಕ್ಷಿಗಳ ಮೇಲ್ಮೈ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರುತ್ತಿದ್ದವೆ. ಹಾಗಂತ ಸುಮ್ಮನಿರಲು ಸಾಧ್ಯವಿಲ್ಲ. ಈ ಜೀವ ಸಂಕುಲದ ಉಳಿತಿಗಾಗಿ ಮತ್ತು ಉಳಿವಿಗಾಗಿ ಇಂದೇ ನಾವೆಲ್ಲರೂ ಪಣತೊಟ್ಟರೆ ವಾಯುಮನ್ನು ಸಂರಕ್ಷಿಸಬಹುದು. ಸದ್ಯದ ಅಧ್ಯಯನದ ಪ್ರಕಾರ ಭಾರತದಲ್ಲಿ 27% ಪ್ರಮಾಣ ವಾಹನಗಳಿಂದ ಹೊರ ಬರುವ ಕಲುಷಿತ ಹೊಗೆಯಿಂದ ವಾಯುಮಾಲಿನ್ಯ ಉಂಟಾಗುತ್ತಿದೆ.